Thank you.

Thank you. Thank you.

Yeah. Na ya ya.

আমিবে গোমানি ডোলা আমিবে গোমানি ডোলা আমিবে ডোলা আমিবে গোমানি ডোলা আমিবে গোমানি আমিবে सोना मैडे दिल दिया साजा तू सो ना सोना दिल दिया साजा तू ਸਾਜਾਂ ਤੇਰੇ ਉਤੋਂ ਦੇਵਾਂ ਜਿੰਦੜੀ ਮੈਂ ਗੋਲ ਕਦੇ ਆਵੇ ਗੁਮਾਨੀ ਡੋਲਾ ਆਵੇ ಮಗರೆ ಗ ಸರೆ ನಿ ಸರೆ ಸ ನಿ ದ ಪದ ನಿ ಸರೆ ಮಗರೆ ಸ ಆಮಿದೆ ಗುಮಾನಿ ಡೋಲಾ ಆಮಿ ಪಾನಿ ದರೆ ಸನಿ ದ ಪದ ಮ ಪದ ಮ ಗರೆ ಗ ಸರೆ ನಿ ಸರೆ ಸನಿ ದ ಪದ ನಿ ಸ ಗರೆ ಗ ಸ ಆಮಿವೆ ಗೋಮಾನಿ ಡೋಲ ಆಮಿವೆ ಆಮಿವೆ ಗೋಮಾನಿ ಡೋಲ ಆಮಿ ಆ ಗುಮಾನಿ ಡೋಲಾ ಆಮಿವೆ. Ah!